ಕಾಳುಮೆಣಸಿಗೆ ಕೊಳೆ ರೋಗ ಕಾಣಿಸಿಕೊಂಡ ಬಳಿಕ ಅನೇಕರು ತತ್ತರಿಸಿ ಹೋಗ್ಬಿಟ್ರು. ಟನ್ಗಟ್ಟಲೆ ಇಳುವರಿ ಬರುವ ತೋಟಗಳಲ್ಲಿ ಈಗ ಅಲ್ಪ ಇಳುವರಿ, ಆದರೂ ಬಿಡ್ತಾ ಇಲ್ಲ. ಕಾಳುಮೆಣಸು ನೆರಳನ್ನು ಬಿಸಿಲನ್ನು ಬಯಸುವ ಬೆಳೆ. ನಮ್ಮ ಮಲೆ ನಾಡಿನ ಕಾಳು ಮೆಣಸಿನ ಬಳ್ಳಿ ಮರವೇರಿ ನಿಂತಿದೆ, ಗರಿಗಳನ್ನು ಹೊರಡಿದೆ, ನವಿಲಂತೆ ಕುಳಿತಿದೆ. ನಮ್ಮ ಮಲೆ ನಾಡಿನ ಕಾಳು ಮೆಣಸಿನ ಬಳ್ಳಿ ಮರವೇರಿ ನಿಂತಿದೆ, ಗರಿಗಳನ್ನು ಹೊರಡಿದಿ, ನವಿಲಂತೆ ಕುಳಿತಿದೆ. ಚಂದನಾನೆ ತಾನ ಚಂದನ ಕತ್ತಿಗೆ ಬಂಗಾರವಾಗಿ ಬೆಳ್ಳಿಗೆ ಸಿಂಗಾರವಾಗಿ ಬಳ್ಳಿಗಳಿಗೆ ಸರವಾಗಿ ಕೃಷಿಕರಿಗೆ ವರಗಳಾಗಿ ಕತ್ತಿಗೆ ಬಂಗಾರವಾಗಿ ಬೆಳ್ಳಿಗೆ ಸಿಂಗಾರವಾಗಿ ಬಳ್ಳಿಗಳಿಗೆ ಸರವಾಗಿ ಕೃಷಿಕರಿಗೆ ವರವಾಗಿ ಮಲೆನಾಡು ಕಾಳು ಮೆಣಸು ತೋಟಕ್ಕೆ ಇದುವೆ ಸೊಗಸು. ಮಲೆನಾಡು ಕಾಳು ಮೆಣಸು ತೋಟಕ್ಕೆ ಇದುವೆ ಸೊಗಸು. ಈ ಮರಗಳಿಗೆ ಪುಣೀಸು ರೈತಾರಿಗೂ ಬಿರಿಸು ಮೆಣಸದು. ನಮ್ಮ ಮಲೆ ನಾಡಿನ ಕಾಳು ಮೆಣಸಿನ ಬಳ್ಳಿ ಮರವೇರಿ ನಿಂತಿದೆ, ಮರವಲ್ಲಿ ನಲಿದಿದೆ, ನವಿಲಂತೆ ಕುಳಿತಿದೆ ನೋಡಿ. ಬಂದಾಗ ಕಷ್ಟ, ರೋಗ ಬಂದಾಗ ನಷ್ಟ, ಬಿಸುಗಾಲುವೆಗಳು ಇಷ್ಟ, ಸಂಶೋಧನೆ ಇದುವೆ ಸ್ಪಷ್ಟ. ಶೀತ ಬಂದಾಗ ಕಷ್ಟ, ರೋಗ ಬಂದಾಗ ನಷ್ಟ, ಬಿಸುಗಾಲುವೆಗಳು ಇಷ್ಟ, ಸಂಶೋಧನೆ ಇದುವೆ ಸ್ಪಷ್ಟ. ಕಾಫಿಗೂ ಸಂಯೋಜನೆ ಇದುವೆ, ಅಡಿಕೆ ತೆಂಗಿಗಾಕರ್ಷಣೆ. ಕಾಫಿಗೆ ಸಂಯೋಜನೆ ಇದುವೆ, ಅಡಿಕೆ ತೆಂಗುಗಾಕರ್ಷಣೆ. ವರಮಾನ ಪಾಲನೆ ರೈತರಿಗೆ ಜೋಡಣೆ ಮುಡೀರಿ. ನಮ್ಮ ಮಲೆ ನಾಡಿನ ಕಾಳು ಮೆಣಸಿನ ಬಳ್ಳಿ ಮರವೇರಿ ನಿಂತಿದೆ, ಗರಿಗಳನ್ನು ಹರಡಿದೆ, ನವಿಲಂತೆ ಕುಳಿತಿದೆ. ಬನ್ನಿ ನೋಡಿ ಬನ್ನಿ ನೋಡಿ. ಹಲಸು ಮಲೆನಾಡಿನಲ್ಲಿ ಅನೇಕ ಕಡೆ ಕಾಣಸಿಗುತ್ತೆ, ಆದರೆ ರುಚಿ ಸಾಲದು ಮಲೆನಾಡಿನಲ್ಲಿ. ಕಾಫಿ ತೋಟಗಳಿಗೆ ಉತ್ತಮದ ಮರ ಅಂತ ಅನ್ಕೊಂಡು ಅನೇಕರು ಹಾಕೊಂಡಿದ್ದಾರೆ. ಈ ಕುರಿತ ಹಾಡು ಈಗ. ಹಲಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು, ಹಲಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು. ಸದಾ ಹಸಿರು ಹಲಸು ಫಲ ತುಂಬಿದಾಗ ಸೊಗಸು, ಸದಾ ಹಸಿರು ಹಲಸು ಫಲ ತುಂಬಿದಾಗ ಸೊಗಸು. ಹಣ್ಣು ನಿಂದ ನೀನು ಹಸಿವು ನೀಗಿ ಸಣ್ಣ, ವರುಷ ವರುಷಕ್ಕೂ ಬೆಳವಣಿಗೆಯು ಹುಲುಸು. ಹನಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು, ಹನಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು. ಹಣ್ಣುಗಳಲ್ಲಿ ನೋಡಿ ಈ ಹನಸು ದೊಡ್ಡ ದಣ್ಣ, ರುಚಿ ಸುವಾಸನೆಗೆ ಹಲಸು ಹಿರಿದು ನೋಡಿ. ಹಣ್ಣುಗಳಲ್ಲಿ ನೋಡಿ ಈ ಹನಸು ದೊಡ್ಡ ದಣ್ಣ, ರುಚಿ ಸುವಾಸನೆಗೆ ಹಲಸು ಹಿರಿದು ನೋಡಿ. ಹಲಸಿನ ಹಣ್ಣಿನ ಬೀಜಗಳು ರುಚಿಯೂ, ಒಮ್ಮೆ ತಿಂದ ಬಳಿಕ ಮಗದೊಮ್ಮೆ ತಿನ್ನುವಾಶೆ. ಹಲಸಿನ ಹಣ್ಣಿನ ಈ ಬೀಜಗಳು ರುಚಿಯೂ, ಒಮ್ಮೆ ತಿಂದ ಬಳಿಕ ಮಗದೊಮ್ಮೆ ತಿನ್ನುವಾಸೆ. ಹಲಸಿನ ಹಣ್ಣಿನ ಸಿಪ್ಪೆಗಳು ಬೇಕು ಜಾನುವಾರುಗಳಿಗೆ ಬಳಕೆ ಮಾಡಿರಣ್ಣ. ಕೇಳು ನಮ್ಮ ತಮ್ಮ ಕೇಳು ನನ್ನ ತಂಗಿ, ಹಲಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು, ಹಲಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು. ಹಲಸಿನ ವೃಕ್ಷಗಳು ಹಣ್ಣನ್ನು ಕೊಡುತ್ತೆ ನಮಗೆ, ಹಲಸಿನ ವೃಕ್ಷಗಳು ನೆರಳನ್ನು ಕೊಡುತ್ತೆ ನಮಗೆ. ಹಲಸಿನ ವೃಕ್ಷಗಳು ಹಣ್ಣನ್ನು ಕೊಡುತ್ತೆ ನಮಗೆ, ಹಲಸಿನ ವೃಕ್ಷಗಳು ನೆರಳನ್ನು ಕೊಡುತ್ತೆ ನಮಗೆ. ನಿನ್ನ ಬದುಕಿನತ್ತ ನೀನೊಮ್ಮೆ ತಿರುಗಿ ನೋಡು, ನಿಮ್ಮ ಕಡೆಗೆ ನೀನು ಲಕ್ಷ ಹರಿಸಿ ನೋಡು. ನಿನ್ನ ಬದುಕಿನತ್ತ ನೀನೊಮ್ಮೆ ತಿರುಗಿ ನೋಡು, ನಿನ್ನ ಕಡೆಗೆ ನೀನು ಲಕ್ಷ ಹರಿಸಿ ನೋಡು. ಹಲಸು ಗಟ್ಟಿ ಬೆಳೆಯು ನಾಟಕಿದೆ ಬೆಲೆಯು, ತೋಟಕ್ಕೂ ಕಳೆಯಿದೆ ಭರದಲ್ಲೂ ನೆಲೆಯು. ಕೇಳು ನನ್ನ ತಮ್ಮ ಕೇಳು ನನ್ನ ತಂಗಿ, ಏ ಹಲಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು, ಹಲಸಿನಿಂದ ಹುಲುಸು ಹಿತವಾದ ಬೆಳೆಯ ಬೆಳೆಸು. ಸದಾ ಹಸಿರು ಹಲಸು ಫಲ ತುಂಬಿದಾಗ ಸೊಗಸು, ಸದಾ ಹಸಿರು ಹಲಸು ಫಲ ತುಂಬಿದಾಗ ಸೊಗಸು. ಹಣ್ಣಿನಿಂದ ನೀನು ಹಸಿವು ನೀಗಿ ಸಣ್ಣ, ವರುಷ ವರುಷಕ್ಕೂ ಬೆಳವಣಿಗೆಯು ಹುಲುಸು, ಹನಸಿನಿಂದ ಹುಲುಸು, ಹಿತವಾದ ಬೆಳೆಯ ಬೆಳೆಸು. ಹನಸಿನಿಂದ ಹುಲುಸು, ಹಿತವಾದ ಬೆಳೆಯ ಬೆಳೆಸು. ಭತ್ತ ಕೊಡಗಿನಲ್ಲಿ ಹೇರಳವಾಗಿ ಬೆಳೆಯಲಾಗ್ತಾ ಇದೆ. ಹತ್ತಾರು ತಳಿಗಳು ಇಲ್ಲಿದ್ದಾವೆ. ಭತ್ತದ ಬಗ್ಗೆ ರಚನೆಯಾಗಿರುವ ಹಾಡನ್ನ ಈಗ ಆಲಿಸಿಕೊಳ್ಳಿ. ಬಂತಲ್ಲ ಮುಂಗಾರು ಮಳೆಯೂ, ಎಲ್ಲೆಲ್ಲೂ ಬತ್ತಾದ ಬೆಳೆಯೂ, ಸುಂದರ ಸಿರಿನ ಕಳೆಯೂ, ನಮಗೆಲ್ಲ ಆನಂದದ ಕಹಳಿಯೂ. ಬಂತಲ್ಲ ಮುಂಗಾರು ಮಳೆಯೂ, ಎಲ್ಲೆಲ್ಲೂ ಬತ್ತಾದ ಬೆಳೆಯೂ, ಸುಂದರ ಹಸಿರಿನ ಕಳೆಯೂ, ನಮಗೆಲ್ಲ ಆನಂದದ ಕಹಳೆಯೂ. ಬಂತಲ್ಲನ ಮುಂಗಾರು ಮಳೆಯೂ, ಆಹಾರಕ್ಕೆ ಬತ್ತ ತಳಿಗಳೆಷ್ಟ ಗೊತ್ತ, ವೈವಿಧ್ಯತೆ ರೈತಾರ ಚಿತ್ತ. ಕಾರ್ಮಿಕರ ಅಭಾವ, ವನ್ಯಜೀವಿ ಅಪಾಯ, ಇದಕ್ಕೆಲ್ಲ ಸರ್ಕಾರದ ಸಹಾಯ. ಆಹಾರಕ್ಕೆ ಬತ್ತ ತಳಿಗಳೆಷ್ಟ ಗೊತ್ತ, ವೈವಿಧ್ಯತೆ ರೈತಾರ ಚಿತ್ತ. ಕಾರ್ಮಿಕರ ಅಭಾವ, ವನ್ಯಜೀವಿ ಅಪಾಯ, ಇದಕ್ಕೆಲ್ಲ ಸರ್ಕಾರದ ಸಹಾಯ. ಏತಕ್ಕೆ ಬೇಸರ, ಬಿಡಿರಣ್ಣ ಚಿಂತೆಯ ನೀವು, ಬಿಡಿರಣ್ಣ ಚಿಂತೆಯ ನೀವು. ಬಂತಲ್ಲ ಮುಂಗಾರು ಮಳೆಯೂ, ಎಲ್ಲೆಲ್ಲೂ ಬತ್ತಾದ ಬೆಳೆಯೂ, ಸುಂದರ ಹಸಿರಿನ ಕಳೆಯೂ, ನಮಗೆಲ್ಲ ಆನಂದದ ಕಹಳಿಯೂ. ಬಂತಲ್ಲ ಮುಂಗಾರು ಮಳೆಯೂ, ತಣ್ಣ ಮಾಸದಿರಲಿ ನಿನ್ನ ಚೈತನ್ಯ. ಬೆವರಮ್ಮ ಸುರಿಸಿ ಬೆಳೆಯಮ್ಮ ಕೊಡುವ, ಈ ನೆಲದಲ್ಲಿ ಹುಟ್ಟಿದ ನೀ ಧನ್ಯ. ಉಳುಮೆಯನ್ನು ಮಾಡೋ ಓರೈ ತಣ್ಣ, ಮಾಸದಿರಲಿ ನಿನ್ನ ಚೈತನ್ಯ. ಬೆವರಮ್ಮ ಸುರಿಸಿ ಬೆಳೆಯಮ್ಮ ಕೊಡುವ, ನೀ ಹುಟ್ಟಿದ ಈ ನೆಲವೇ ಧನ್ಯ. ಏತಕ್ಕೆ ಬೇಸರ, ಹಿತವಾದ ಬೆಳೆಯನ್ನು ಬೆಳೆಸು, ಹಿತವಾದ ಬೆಳೆಯನ್ನು ಬೆಳೆಸು. ಬಂತಲ್ಲ ಮುಂಗಾರು ಮಳೆಯು, ಎಲ್ಲೆಲ್ಲೂ ಭತ್ತಾದ ಬೆಳೆಯು, ಸುಂದರ ಹಸಿರಿನ ಕಳೆಯು, ನಮಗೆಲ್ಲ ಆನಂದದ ಕಹಳಿಯು. ಬಂತಲ್ಲ ಮುಂಗಾರು ಮಳೆಯು, ಎಲ್ಲೆಲ್ಲೂ ಭತ್ತಾದ ಬೆಳೆಯು. ಏಲಕ್ಕಿ ಸಂಬಾರ ಪದಾರ್ಥಗಳ ರಾಣಿ ಅನ್ಕೊಂಡು ಕರೆಯಲಾಗ್ತಾ ಇದೆ. ಕಾಳುಮೆಣಸನ್ನ ಸಂಬಾರ ಪದಾರ್ಥಗಳ ರಾಜ ಅನ್ಕೊಂಡು ಹೇಳೋದಿದೆ. ಏಲಕ್ಕಿ ಈ ಹಿಂದೆಲ್ಲ ಅನೇಕರನ್ನ ಬೆಳೆಸಿದೆ. ಅನೇಕರು ಏಲಕ್ಕಿಯನ್ನ ಈಗಲೂ ನೆನಪು ಮಾಡಿಕೊಳ್ತಾರೆ. ಕಡಿಮೆ ಆದ ಏಲಕ್ಕಿ ಮತ್ತೆ ಈಗ ಹೆಚ್ಚಾಗ್ತಾ ಇದೆ. ಏಲಕ್ಕಿ ಕುರಿತ ಹಾಡನ್ನ ಈಗ ಪ್ರಸಾರ ಮಾಡ್ತಾ ಇದೀವಿ. ಸಾಂಬಾರಿನ ಮಹಾರಾಣಿನೇ, ಕೃಷಿಕರ ಕಣ್ಮಣಿ, ಮಲೆನಾಡಿನ ಮುಕುಟಮಣಿ, ಕುಟುಂಬದ ಕಲ್ಯಾಣಿನಿ. ಸಾಂಬಾರಿನ ಮಹಾರಾಣಿನೇ, ಕೃಷಿಕರ ಕಣ್ಮಣಿ, ಮಲೆನಾಡಿನ ಮುಕುಟಮಣಿ, ಕುಟುಂಬದ ಕಲ್ಯಾಣಿನಿ. ಅಪೇಕ್ಷೆಗಳು ದುಡಿಮೆಯ ಇಳುವರಿ ನಿರೀಕ್ಷೆಯು, ಪರಿಶ್ರಮದ ಪರೀಕ್ಷೆಯ ಗೆಲುವಿನ ಕಾಸಿನ ಕಕ್ಷೆಯು. ಅನಜಾಗ ಅಪೇಕ್ಷೆಗಳು ದುಡಿಮೆಯ ಇಳುವರಿ ನಿರೀಕ್ಷೆಯು, ಪರಿಶ್ರಮದ ಪರೀಕ್ಷೆಯ ಗೆಲುವಿನ ಕಾಸಿನ ಕಕ್ಷೆಯು. ಪರಗಸ್ಪರ್ಶಕ್ಕೆ ಜೇನೊಣವು ಪೈರು ತನುವ ತುಂಬಲು, ಇಟ್ಟುಕೊಳ್ಳಿರಿ ಜಾನುವಾರನು, ಕಾಪಾಡಿರಿ ಮರಗಳನು. ಸಾಂಬಾರಿನ ಮಹಾರಾಣಿನಿ, ಕೃಷಿಕರ ಕಣ್ಮಣಿ, ಮಲೆನಾಡಿನ ಮುಕುಟಮಣಿ, ಕುಟುಂಬದ ಕಲ್ಯಾಣಿನಿ. ಜೇನ್ ತಳಿಯನ್ನ ಆಯ್ದುಕೊಳ್ಳಿರಣ್ಣ ನೀವು, ನೆಲ್ಯಾಣಿ ಜೇನ್ ತಳಿಯನ್ನ ಆಯ್ದುಕೊಳ್ಳಿರಕ್ಕ ನೀವು. ನೆಲ್ಯಾಣಿ ಜೇನ್ ತಳಿಯನ್ನ ಆಯ್ದುಕೊಳ್ಳಿರಣ್ಣ ನೀವು, ನೆಲ್ಯಾಣಿ ಜೇನ್ ತಳಿಯನ್ನ ಆಯ್ದುಕೊಳ್ಳಿರಕ್ಕ ನೀವು. ಕಳಕಳಿಯು ನಿಮಗೆ ಇರಲಿ ಇಳುವರಿ ಹೆಚ್ಚುವರಿ, ಕಳಕಳಿಯು ನಿಮಗಿರಲಿ, ಇಳುವರಿಯೂ ಹೆಚ್ಚಾಗಲಿ. ಸಂಬರಿನ ಮಹಾರಾಣಿ ಕೃಷಿಕರ ಕಣ್ಮಣಿ, ಮಲೆನಾಡಿನ ಮುಕುಟಮಣಿ, ಕುಟುಂಬದ ಕಲ್ಯಾಣಿನಿ. ತಳಿಗಳಲ್ಲಿ ಹಣ್ಣು ವಿಭಿನ್ನ, ಗಾತ್ರಾಕಾರದಿ ಭಿನ್ನವು, ನಾಲ್ಕಾರು ತಿಂಗಳ ಕಾಂಚನ ಸುಧಾರಣೆಯನ್ನ ಕಾಣೆವು. ತಳಿಗಳಲ್ಲಿ ಹಣ್ಣು ವಿಭಿನ್ನ, ಗಾತ್ರಾಕಾರದಿ ಭಿನ್ನವು, ನಾಲ್ಕಾರು ತಿಂಗಳ ಕಂಚಣ ಸುಧಾರಣೆಯನ್ನ ಕಾಣೆವು. ಕರುನಾಡ ಓ ರೈತ ಕೇಳು ಒಮ್ಮೆ ಇತ್ತ, ಇಳುವರಿಯ ಹೆಚ್ಚುವರಿಯು ನಿನಗೆಂದು ಬರುತ್ತಿರಲು. ಸಂಬರಿನ ಮಹಾರಾಣಿನೇ, ಕೃಷಿಕರ ಕಣ್ಮಣಿ, ಮಲೆನಾಡಿನ ಮುಕುಟಮಣಿ, ಕುಟುಂಬದ ಕಲ್ಯಾಣಿನಿ. ಸಂಬರಿನ ಮಹಾರಾಣಿನೇ, ಕೃಷಿಕರ ಕಣ್ಮಣಿ. ಇದುವರೆಗೆ ಕಾಳುಮೆಣಸು, ಹಲಸು, ಭತ್ತ, ಏಲಕ್ಕಿ ಈ ಕುರಿತ ಹಾಡುಗಳು ಬಿತ್ತರವಾದವು. ಗೀತೆಗಳ ಗಾಯನ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ಮಾಧವ ಚಂಬು ಮತ್ತು ರಕ್ಷಿತ್. ಕಾರ್ಯಕ್ರಮಕ್ಕೆ ಸಹಕಾರ ಮಮತಾ ಶಾಸ್ತ್ರಿ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೆಲವರಿ ಈಗ ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ ಮಳೆ 74.68 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 34.68 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2256.46 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1824.65 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 95.93 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 51.80 ಮಿಲಿಮೀಟರ್. ಜನವರಿಯಿಂದ ಇಲ್ಲಿವರೆಗಿನ ಮಳೆ 3296.49 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2495.84 ಮಿಲಿಮೀಟರ್ ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 54.32 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 17.98 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 1708.60 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1480.66 ಮಿಲಿಮೀಟರ್ ಮಳೆಯಾಗಿತ್ತು. ಸೋಮಾಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 73.80 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 34.27 ಮಿಲಿಮೀಟರ್, ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 1764.29 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1497.46 ಮಿಲಿಮೀಟರ್. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ: ಮಡಿಕೇರಿ ಕಸಬಾ 96, ನಾಪುಕ್ಲು 110.20, ಸಂಪಾಜೆ 47.50, ಭಾಗಮಂಡಲ 130, ವಿರಾಜಪೇಟೆ ಕಸಬಾ 49.80, ಹುದಿಕೇರಿ 90.20, ಶ್ರೀಮಂಗಲ 67.40, ಪೊನ್ನಂಪೇಟೆ 45, ಅಮ್ಮತ್ತಿ 45, ಬಾಳೆಲೆ 28.50, ಸೋಮಾಪೇಟೆ ಕಸಬಾ 91.80, ಶನಿವಾರಸಂತೆ 37.40, ಶಾಂತಳ್ಳಿ 217, ಕೊಡ್ನೆಪೇಟೆ 47.40, ಕುಶಾಲನಗರ 18, ಶುಂಟಿಕೊಪ್ಪ 31.20 ಮಿಲಿಮೀಟರ್ ಮಳೆಯಾಗಿದೆ. ಮಳೆ ವಿವರ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಲಿ ಶಿಕ್ಷಣ ಮತ್ತು ಬೆಂಬಲದೊಟ್ಟಿಗೆ ಸ್ತನ್ಯಪಾನ ರುಚಿಸಿತ ಹೇಳೋ ಘೋಷವಾಕಿದೊಟ್ಟಿಗೆ ಇಂದು ಮಡಿಕೇರಿ ಪೇಟೆನ ಮಹಿಳಾ ಮತ್ತು ಮಕ್ಕಳ ವಾರ್ಡಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಅರಿವು ಕಾರ್ಯಕ್ರಮ ನಡೆದು ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ, ಅವ್ವನ ಎದೆಹಾಲು ಅಮೃತಕ್ಕೆ ಸಮಾನ, ಎದೆಹಾಲು ದ್ರವರೂಪದ ಅಪರಂಜಿ, ಈ ಹಾಲಿಗೆ ಪರ್ಯಾಯ ಯಾವುದೂ ಇಲ್ಲ, ಆದ್ದರಿಂದ ಎದೆಹಾಲಿನ ಕೂಸುಗಳಿಗೆ ಕಮ್ಮಿತ ಹೇಳಿದ್ರೆ 6 ತಿಂಗಳ ಕಡ್ಡಾಯಾಗಿ ಕುಡಿಸೋಕು, ಇದರಿಂದ ಮಕ್ಕಳ ಬುದ್ಧಿಮಟ್ಟ ಜಾಸ್ತಿಯಾದೆ, ಹಂಗೆ ಮಕ್ಕಳ ಆರೋಗ್ಯನೂ ಗಟ್ಟಿಮುಟ್ಟಾಗಿದ್ದದೆ ಅಂತ ಹೇಳ್ದು. ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪುರುಷೋತ್ತಮ್ಮವು ಮಾತಾಡಿ, ಎದೆಹಾಲಿನ ಮಹತ್ವದ ಕುರಿತು ಎಲ್ಲವೂ ತಿಳ್ಕೊಂಡು ಇದರ ಕುರಿತಂಗಿರುವ ಅಪನಂಬಿಕೆಯನ್ನು ದೂರ ಮಾಡೋಕು, ಎದೆಹಾಲು ಕುಡಿಯೋದರಿಂದ ಮಕ್ಕಳ ತಡಿಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಗೋಪಿನಾಥ್, ಮಕ್ಕಳ ಡಾಕ್ಟರ್ ಖುಷ್ವಂತ್ ಕೋಳಿಬೈಲವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆಯಲ್ಲಿಡಿ ಪುರುಸೊತ್ತಿಲ್ಲದೆ ಬೀಳುತ್ತಿರುವ ವಿಪರೀತ ಮಳೆಯಿಂದಾಗಿ ಸುಮಾರು ಕಡೆ ತುಂಬಾ ತಾಪತ್ರೆಗಾಗ್ತಾ ಉಂಟು. ಹೊದವಾಡ, ಕೊಟ್ಟಮೂಡಿಯಿಂದ ನಾಪೋಕುಲಿಗೆ ಹೋಗುವ ಮುಖ್ಯ ರಸ್ತೆನ ಅರ್ಧ ಭಾಗ ಹಿಡಿದು ಬಿದ್ದುಟು ವಾಹನ ಸಂಚಾರಕ್ಕೆ ತಾಪತ್ರೆ ಆಗಿಟ್ಟು. ಈ ರಸ್ತೆನ ಸರಿ ಮಾಡಿಕೆ ಲೋಕೋಪಯೋಗಿ ಇಲಾಖೆಯಿಂದ ಪೊಯ್ಯ ಚಿಲನ ಮಡಿಗೆಳು. ಇದೀಗ ಹೊದವಾಡ ಬೊಳಿಬಾಣೆ ರಸ್ತೆಗಾಗಿ, ಹಂಗೆ ನಾಪೋಕುಲು ಮೂರ್ನಾಡ್ ಮಾರ್ಗ ಆಗಿ ಸಂಚಾರ ಮಾಡಕ್ಕದ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವು ತಿಳಿಸೇಳು. ರಸ್ತೆ ಹಿಡಿದು ಬಿದ್ದಿರೋ ಜಾಗಕ್ಕೆ ಶಾಸಕ ಕೊಂಬಾರ್ನಜಿ ಬೋಪಯ್ಯವು ಖುದ್ದಾಗಿ ಹೋಗಿ ನೋಡಳು. ಸಂಪಾಜೆಯಲ್ಲಿ ಜಾಸ್ತಿ ಮಳೆ ಆಗ್ತಿರೋದ್ರಿಂದ ಸಂಪಾಜೆ ಗ್ರಾಮ ಪಂಚಾಯತಿಯಲ್ಲಿ ತುರ್ತು ಕಾರ್ಯಪಡೆ ಸಭೆ ನಡೆದುಟ್ಟು ಸರಿಯಾದ ಎಚ್ಚರ ತಗಣಿಕೆ ಸಲಹೆ ಮಾರ್ಗದರ್ಶನ ಕೊಟ್ಟಳು. ಬೀಳುವ ಸ್ಥಿತಿಯಲ್ಲಿರುವ ಮರಗಳ ಕಡಿಯೋದು, ಪೈಪ್ಲೈನ್ ಹಾಳಾದನ್ನ ಸರಿ ಮಾಡುದು, ಸಂತ್ರಸ್ತರನ್ನ ಪರಿಹಾರ ಕೇಂದ್ರಕ್ಕೆ ಕಳಿಸೋದು, ಸಂಬಂಧಿಕರ ಮನೆಗೆ ಹೋಗೋಕೆ ಆಹಾರ ಕಿಟ್ನ ಕೊಡುದು, ಪರಿಹಾರ ಕೇಂದ್ರದಲ್ಲಿ ಜಾಸ್ತಿ ಆರೋಗ್ಯ ಸೇವೆ ಕೊಡುದು ಸೇರಿದಂಗೆ ಸುಮಾರು ವಿಚಾರಗಳ ಕುರಿತು ಚರ್ಚೆ ಮಾಡಿಳು. ಜಿಲ್ಲೆಯಲ್ಲಿಡಿ ಆಶ್ಲೇಷ ನಕ್ಷತ್ರದ ಮಳೆನ ಉಜ್ಜಿತ್ತು ತುಂಬಾ ಜೋರಾಟು. ಜಿಲ್ಲೆನ ಎಲ್ಲ ಹೊಳೆ ತೋಡುಗ ಮತ್ತೊಮ್ಮೆ ತುಂಬಿ ಉಕ್ಕಿ ಹರಿತಾವಳು. ಇಂದು ಬೆಳಿಗ್ಗೆ 8:00 ಆಕ್ಕೇರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 74.68 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 95.93, ವಿರಾಜಪೇಟೆ ತಾಲೂಕಿಗೆ 54.32, ಹಂಗೆ ಸೋಮಾರ್ಪೇಟೆ ತಾಲೂಕಿಗೆ 73.80 ಮಿಲಿಮೀಟರ್ ಸರಾಸರಿ ಮಳೆ ಬಿದ್ದ ವರದಿಯಾಟು. ನಾಳೆ ಬೆಳಿಗ್ಗೆ 8:00 ಮುಟ ಜಿಲ್ಲೆಗೆ ರೆಡ್ ಅಲರ್ಟ್ ಹವಾಮಾನ ಇಲಾಖೆ ಘೋಷಣೆ ಮಾಡಿತು. ಮಡಿಕೇರಿ ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾಡ್ದು ತಾರೀಕು 8:00 ನಗರಸಭೆ ಕೌನ್ಸಿಲ್ನ ಸಭಾಪಾಡಿ ನಡೆದಿತ್ತ. ಪೌರಾಯುಕ್ತ ವಿಜಯ ಅವು ತಿಳಿಸಿದಳು. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ತಿಂಗಳ ಪೂರ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರ ಎಲ್ಲಾ ಪುಸ್ತಕಗಳ ಶೇಕಡ 50% ರಿಯಾಯಿತಿ ಕ್ರಯಲ್ಲಿ ಮಾರಾಟ ಮಾಡಿವೆತ್ತ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಗ ತಿಳಿಸಿದಳು. ನಾಳೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆಯುವ ಕೆಪಿಟಿಸಿಎಲ್ ಸಂಸ್ಥೆನ ಕಿರಿಯ ಅಭಿಯಂತರರ ನೇಮಕಾತಿ ಪರೀಕ್ಷೆನ ಯಾವುದೇ ತರಹದ ಅಡೆತಡೆಗಳಿಲ್ಲದೆ ಸರಿಯಾಗಿ ನಡೆಸಿಕೆ, ಪರೀಕ್ಷಾ ಕೇಂದ್ರನ 200 ಮೀಟರ್ ಜಾಗನ ನಿಷೇಧಿತ ಜಾಗತ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯಾಗಿರುವ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಮಾಡಿದಳು. ಕೇಂದ್ರ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 222ನೇ ರ್ಯಾಂಕ್ನ ಸಾಧನೆ ಮಾಡಿರುವ ಜಿಲ್ಲೆನ ಮುಂಡಂಡ ರಾಜೇಶ್ ಪೊರ್ನಪ್ಪ ಇದೀಗ ಇಂಡಿಯನ್ ಫಾರಿನ್ ಸರ್ವಿಸ್ ಚಾಕರಿಗೆ ನೇಮಕ ಆಗಳು. ಇವು ನೆಲಜಿ ಗ್ರಾಮದ ಮುಂಡಂಡ ಜಯ ಪೂವಯ್ಯ ಸುಧಾ ದಂಪತಿಗಳ ಮಂಗ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ.

ಪೈಪ್ಲೈನ್ ಸರಿ ಮಾಡುವ ಸಂತ್ರಸ್ತಂಗಳ ಪರಿಹಾರ ಕೇಂದ್ರಕ್ಕ ಮಾತುವ ಸಂತ್ರಸ್ತಂಗ ಬೆಂದುವಡ ಮನೆಕ್ ಪೋಪೈಂಗಕ್ ತೀನಿರ ಕಿಟ್ ಬಳಂಬುವ ಇನ್ನತ್ತ ಬೊರೆ ಬೊರೆ ಸೇವೆ ಕೊಡಪಂಡ ಮೀದ ಸಲಹೆ ಮಾಡಚಿ. ಈ ನೇರತ್ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಶಬಾನಾ ಎಂ ಶೇಖ್, ನೋಡಲ್ ಅಧಿಕಾರಿ ಹೇಮಂತ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷಂಗ ಪಿಡಿಒ ಕುಡ್ನನೆ